ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ನಮ್ದೊಂದು ಸಮಸ್ಯೆ ಇದೆ. ವಿಷಯ: ರೈತರ ಆದಾಯ ದ್ವಿಗುಣಕ್ಕೆ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ. ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ನಿರ್ದೇಶಕರಾದ ಸಿಎನ್ ನಂದಿನಿ ಕುಮಾರಿ ಮತ್ತು ಜಂಟಿ ನಿರ್ದೇಶಕರಾದ ಎಎನ್ ರೂಪಾ ಅವರು. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ವಿಷಯ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ. ಈ ಕುರಿತು ನಮಗೆ ಮಾಹಿತಿ ಮಾಡಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಕೃಷಿ ಇಲಾಖೆಯ ನಿರ್ದೇಶಕರಾದಂತಹ ಸಿಎನ್ ನಂದಿನಿ ಕುಮಾರಿ ಅವರು. ನಮಸ್ಕಾರ ನಂದಿನಿ ಕುಮಾರಿ ಅವರೇ. ನಮಸ್ಕಾರ ಜಗದೀಶ್ ಅವರೇ ಹಾಗೂ ಎಲ್ಲ ನಮ್ಮ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹಾಗೆ ಜಂಟಿ ನಿರ್ದೇಶಕರಾದಂತಹ ಎಎನ್ ರೂಪಾ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ನಮಸ್ಕಾರ ರೂಪಾ. ನಮಸ್ತೆ. ಎಲ್ಲ ರೈತ ಬಾಂಧವರಿಗೂ ಕೂಡ ನನ್ನ ನಮಸ್ಕಾರಗಳು. ರೈತ ಬಾಂಧವರೇ, ರೈತರ ಒಂದು ಆದಾಯದ ದ್ವಿಗುಣಕ್ಕೆ ಈ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಹೇಗೆ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಅನ್ನೋದು ಈ ಒಂದು ಕಾರ್ಯಕ್ರಮದ ವಿಷಯ. ಈ ಬಗ್ಗೆ ತಾವು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಕರೆ ಮಾಡಬೇಕಾದಂತಹ ನಮ್ಮ ದೂರವಾಣಿ ಸಂಖ್ಯೆಗಳು 2237477, 2237488, 2237499, STD ಕೋಡ್ 080. ಈಗ ಪ್ರಾರಂಭದಲ್ಲಿ ನಂದಿನಿ ಕುಮಾರಿ ಅವರೇ, ಸೆಕೆಂಡರಿ ಕೃಷಿ ಅಂದ್ರೆ ಏನು ಅಂತ ಒಂದು ಸರಳವಾದ ಪರಿಚಯವನ್ನು ಪ್ರಾರಂಭದಲ್ಲಿ ಮಾಡಿಕೊಡ್ತೀರಾ? ಸೆಕೆಂಡರಿ ಕೃಷಿ ಇದು ಒಂದು ಹೊಸ ಒಂದು ಪದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೆಕೆಂಡರಿ ಅಂದ್ರೆ ದ್ವಿತೀಯ ಅಂತಾನು ಹೇಳ್ಬೋದು. ಈಗಾಗಲೇ ನಮ್ಮ ರೈತ ಬಾಂಧವರು ಅವರು ವ್ಯವಸಾಯದಲ್ಲಿ ತೊಡಗಿದ್ದಾರೆ. ಈಗ ಮುಖ್ಯವಾಗಿ ಎಲ್ಲ ಬೆಳೆಗಳನ್ನ ಬೆಳೀತಿದ್ದಾರೆ. ಬೆಳೆಗಳು ಅಂತಂದ್ರೆ ರಾಗಿ ಬೆಳೆ ಇರ್ಬೋದು, ಭತ್ತದ ಬೆಳೆ ಇರ್ಬೋದು, ಜೋಳ ಇರ್ಬೋದು, ಸಜ್ಜೆ ಇರ್ಬೋದು, ದ್ವಿದಳ ಧಾನ್ಯಗಳಿರ್ಬೋದು, ಎಣ್ಣೆಕಾಳು ಬೆಳೆ ಇರ್ಬೋದು, ಕಬ್ಬಿರ್ಬೋದು. ಸೊ ಈ ರೀತಿ ನಮ್ಮ ರೈತ ಬಾಂಧವರು ಎಲ್ಲ ಪರಿಣಿತರಿದ್ದಾರೆ. ಈಗ ಕೃಷಿ ಬೆಳೆಗಳನ್ನ ಅವರು ಪ್ರಾಥಮಿಕ ಉತ್ಪನ್ನಗಳನ್ನ ಬೆಳೀತಾ ಇದ್ದಾರೆ. ಉತ್ಪಾದನೆ ಉತ್ಪಾದಕತೆ ಅನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರಾಥಮಿಕ ಕೃಷಿಯಿಂದ ನಾವೇನು ಮನಗಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ, ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ, ಅದರದ ಅವುಗಳನ್ನ ಒಂದು ಪ್ರೈಮರಿ ಉತ್ಪಾದಕತೆ, ಇದನ್ನೆಲ್ಲ ಪ್ರೈಮರಿ ಏನು ಪ್ರಾಥಮಿಕ ಉತ್ಪನ್ನ ಅಂತ ಹೇಳಿ ನಾವು ಹೇಳ್ಬಹುದು. ಈಗ ನಾವು ಬರೀ ಅವರಿಗೆ ಹೆಚ್ಚಿಗೆ ಇಳುವರಿ ತೆಗೀರಿ, ಒಂದ್ ಹೆಕ್ಟೇರ್ಗೆ ಇಳುವರಿ ಜಾಸ್ತಿ ತೆಗೀರಿ, ಉತ್ಪಾದನೆನ ಜಾಸ್ತಿ ಮಾಡಿ ಅಂತಾನೆ ನಾವು ಹೇಳ್ಕೊಂಡು ಬಂದಿದೀವಿ. ಆದ್ರೆ ಅದನ್ನ ಮೌಲ್ಯವರ್ಧನೆ ಮಾಡಿದ್ರೆ ಇನ್ನೂ ಕೂಡ ಹೆಚ್ಚಿನ ರೀತಿಯ ಒಂದು ಲಾಭ ಬರುತ್ತೆ ಅನ್ನೋದನ್ನ ನಾವು ರೈತರಿಗೆ ಗೊತ್ತಿದೆ. ಈಗಾಗ್ಲೇ ಮಾಡ್ತಾ ಇದ್ದಾರೆ, ಆದ್ರೂ ಅದನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಕೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಅಂದ್ರೆ ರೈತರ ಆದಾಯವನ್ನ ಹೆಚ್ಚಿಸೋದು, ಅಂದ್ರೆ ಅವರ ರೈತರ ಉತ್ಪನ್ನವನ್ನು ಆದಾಯವಾಗಿ ಪರಿವರ್ತನೆ ಮಾಡೋದು. ಈಗ ಜಗದೀಶ್ ಅವರೇ, ಈಗ ನಾವು ಒಂದು ರಾಗಿ ಬೆಳೆ ಇದೆ ಅಂತ ಇಟ್ಕೊಳ್ಳಿ. ರಾಗಿ ಒಂದು ಉತ್ಪನ್ನವನ್ನ ಪ್ರೈಮರಿ ಉತ್ಪನ್ನ ಮಾಡ್ತಾರೆ. ಅದೇ ಆ ರಾಗಿನ ಮೌಲ್ಯವರ್ಧನೆ ಮಾಡಿದಾಗ ಅದು ಬಹಳಷ್ಟು ಬೇಡಿಕೆ ಬರ್ತದೆ. ಬರೀ ಇದು ಬೆಳೆಗಳಿಗೆ ಸೀಮಿತ ಆಗೋದಿಲ್ಲ, ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಮಾಂಸ ಇರ್ಬೋದು, ಮತ್ತೆ ರೇಷ್ಮೆ ಇದ್ರ ಬಗ್ಗೆ ಇರ್ಬೋದು, ಮೀನ್ ಇರ್ಬೋದು, ಜೇನ್ ಇರ್ಬೋದು. ಸೊ ಇವುಗಳನ್ನೆಲ್ಲ ಪ್ರತಿಯೊಂದು ಪ್ರಾಥಮಿಕ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿದಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ. ಈಗ ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸಿ ನಂತರ ನಮ್ಮ ಚರ್ಚೆ ಮುಂದುವರಿಸೋಣ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಮೈಸೂರು ಜಿಲ್ಲೆ ಚೀನಾರ್ಸಿಪುರ ತಾಲೂಕು ಸೋಸೆ ಗ್ರಾಮದಿಂದ ಯಶವಾದ ಶೆಟ್ರ ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತ ಗುರುಗಳೇ. ಮಹದೇವ್ ಶೆಟ್ರ, ಪ್ರಶ್ನೆ ಕೇಳಿ. ನಮ್ಮ ನಿರ್ದೇಶಕರು ಇದ್ದಾರೆ, ಕೃಷಿ ಇಲಾಖೆ ನಿರ್ದೇಶಕರು. ಒಂದು ಒಂದು ಶುಭ ಸಂದೇಶ ಹೇಳ್ಬಿಟ್ಟು ಪ್ರಶ್ನೆ ಕೇಳ್ತೀನಿ ಗುರುಗಳೇ. ಹೇಳಿ ಹೇಳಿ. ರೈತರ ಆದಾಯ ಹೆಚ್ಚಿಸುವ ಉದ್ದೇಶದಿಂದ ನಮ್ಮ ರಾಜ್ಯ ಸರ್ಕಾರ ದೇಶದಲ್ಲಿಯೇ ಪ್ರಥಮವಾಗಿ ಹಾಗೂ ಇತರ ರಾಜ್ಯಗಳಿಗಿಂತಲೂ ಮೊದಲಿಗೆ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಸ್ಥಾಪಿಸಿರುವುದಕ್ಕೆ ಸರ್ಕಾರಕ್ಕೆ ತುಂಬಾ ಅಭಿನಂದನೆ. ಪ್ರಶ್ನೆ ಕೇಳಿ ಮಹೇಶ್ ಶೆಟ್ರಿ. ನನ್ನ ಪ್ರಶ್ನೆ ಸರ್, ಈಗಾಗಲೇ ಕೃಷಿ ಇಲಾಖೆ ಇದ್ದರೂ ಸಹ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಸ್ಥಾಪನೆ ಮಾಡಿದ ಉದ್ದೇಶ ಏನು? ಇಲ್ಲಿಂದ ರೈತರಿಗೆ ಏನ್ ಪ್ರಯೋಜನ ಏನು ಗುರುಗಳೆ? ರೈತರಿಗೆ ಏನ್ ಪ್ರಯೋಜನ ಆಗುತ್ತೆ ಇದರಿಂದ ಅಂತ ಕೇಳ್ತಾರೆ. ಮಹೇಶ್ ಶೆಟ್ರಿ, ಟಿಎನ್ಎಸ್ಪುರ ಸೋಸ್ಲೆ ಅವ್ರಿಗೆ ನಮಸ್ಕಾರ. ತಾವು ಒಳ್ಳೆ ನಮಸ್ಕಾರ. ನಮಸ್ತೆ ನಮಸ್ತೆ ತಮಗೂ ಕೂಡ. ಈಗ ಒಳ್ಳೆ ಉತ್ತಮವಾದ ಸಲಹೆಗಳು ಕೇಳಿದ್ದೀರಿ, ನನ್ಗೆ ಫಸ್ಟೇ ಆಶ್ಚರ್ಯ ಇತ್ತು. ಇನ್ನು ನಾವು ಸೆಕೆಂಡರಿ ಕೃಷಿ ಅನ್ನಕ್ ಮೊದ್ಲೇನೆ ತಾವೇ ಎಲ್ಲ ಹೇಳ್ಬಿಟ್ರಿ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಸ್ಥಾಪನೆ ಆಗಿರೋದ್ರ ಬಗ್ಗೆ. ಇದು ತುಂಬಾ ಸಂತೋಷದ ವಿಷಯ. ನಾವು ಇದನ್ನ ಪರಿಚಯಿಸಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮ ರೂಪಿಸಿದ್ದು. ತಾವೆಲ್ಲ ಅದನ್ನೇ ಹೇಳ್ತಾ ಇದ್ವಿ. ಈಗ ತಮ್ಮ ಪ್ರಶ್ನೆ ಬಂತು. ಈಗ ಬೆಳೆಗಳನ್ನ ನಾವು ಬೆಳೀತಾ ಇದೀವಿ, ಆದ್ರೆ ಮೌಲ್ಯವರ್ಧನೆ ಮಾಡ್ತಾ ಇಲ್ಲ. ಯಾರೋ ಮಧ್ಯವರ್ತಿಗಳಿಗೆ ಈ ಆದಾಯ ಸಿಗ್ತಾ ಇದೆ. ನಮ್ಮ ರೈತರು ಬೆಳೆ ಬೆಳೀತಾರೆ, ಸಂಸ್ಕರಣೆ ಮಾಡ್ಲಿಕ್ಕೆ ಅವ್ರಿಗೆ ಒಂದು ಸೌಲಭ್ಯಗಳು ಸಿಗೋದಿಲ್ಲ. ಅಲ್ಲಿ ಅವರ ಒಂದು ಗ್ರಾಮೀಣ ಮಟ್ಟದಲ್ಲಿ ಅವರ ಮನೆಯಲ್ಲಿ ಮಾಡೋ ಅಂತವ್ರಿಗೆ ಅದು ಸೌಲಭ್ಯ ಸಿಗೋದಿಲ್ಲ. ಯಾರೋ ಮಧ್ಯವರ್ತಿಗಳು ಇದು ನಮ್ಮ ಪ್ರಾಡಕ್ಟ್, ನಮ್ಮ ರೈತರು ಬೆಳೆದಿರೋ ಒಂದು ಎಲ್ಲಾ ವಸ್ತುಗಳನ್ನ ತೆಗೆದುಕೊಂಡೋಗಿ ಅವರು ಮೌಲ್ಯವರ್ಧನೆ ಮಾಡಿ ಪ್ಯಾಕಿಂಗ್ ಮಾಡಿ ಲೇಬಲಿಂಗ್ ಮಾಡಿ ಅವರು ಮಾರಾಟ ಮಾಡಿ ಅದ್ರ ಲಾಭವನ್ನ ಪಡ್ಕೊಂತಾ ಇದ್ದಾರೆ. ನಮ್ಮ ರೈತರಿಗೆ ಸಿಗುವಂತ ಬೆಲೆಗೂ ಅಲ್ಲಿ ಆ ಮೌಲ್ಯವರ್ಧನೆ ಆದ ನಂತರ ಅಲ್ಲಿ ಸಿಗುವಂತ ಬೆಲೆಗೂ ಕೂಡ ಬಹಳ ವ್ಯತ್ಯಾಸ ಇದೆ. ಆ ಒಂದು ಅಂತರ ಕಡಿಮೆ ಆಗ್ಬೇಕು. ಆದ್ರೆ ಬೆಲೆ ನಮ್ಮ ರೈತರಿಗೆ ಸಿಗ್ಬೇಕು ಅನ್ನೋದೇ ಈ ಒಂದು ಸೆಕೆಂಡರಿ ಕೃಷಿ ನಿರ್ದೇಶನಾಲಯದ ಒಂದು ಪರಿಕಲ್ಪನೆ ಉದ್ದೇಶ. ಹಾಗೂ ಇದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಘನ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ನಿರ್ದೇಶನಾಲಯವನ್ನ ಮಾಡಬೇಕು ಅಂತೇಳಿ ರೂಪಿಸಿದ್ದಾರೆ. ಅದ್ರ ಬಗ್ಗೆ ಅಲ್ಲ, ಈಗ ಕೃಷಿ ಇಲಾಖೆ ಜೊತೆಗೆ ಕೃಷಿ ಇಲಾಖೆ ಏನ್ ಮಾಡ್ತಿದೆ ಅಂದ್ರೆ ಶೆಟ್ರೆ, ಕೃಷಿ ಇಲಾಖೆಯಲ್ಲಿ ಈಗ ನಾವು ಈಗ ಬೆಳೆಗಳನ್ನ ಬೆಳೆಸಲಿಕ್ಕೆ ಉತ್ತೇಜನ ಕೊಡ್ತಾ ಇದೀವಿ. ಮೌಲ್ಯವರ್ಧನೆ ಬಗ್ಗೆ, ಮೌಲ್ಯವರ್ಧನೆ ಒಂದು ಸಪರೇಟ್, ಇದು ಒಂದು ಇಂಡಸ್ಟ್ರಿ ರೂಪದಲ್ಲಿ ಆಗ್ಬೇಕಿದು, ಒಂದು ಉದ್ಯಮ ಅಂತ ಪರಿಗಣನೆ ಆಗ್ಬೇಕಿದು. ಮೌಲ್ಯವರ್ಧನೆ ಮಾಡೋದಿಕ್ಕೆ ಮತ್ತೆ ಬೆಳೆ ಬೆಳೆಯೋದಿಕ್ಕೆ ತುಂಬಾನೇ ವ್ಯತ್ಯಾಸ ಇದೆ. ಈಗ ನಮ್ಮ ರೈತರು ಒಂದು ಉಪ್ಪಿನಕಾಯಿ ಬೆಳೀತಾರೆ. ಈಗ ಮಾವಿನಕಾಯಿ ನಮ್ಮ ರೈತರ ಜಮೀನಲ್ಲೇ ಸಿಗ್ತದೆ, ನೆಲ್ಲಿಕಾಯಿ ನಮ್ಮ ರೈತರ ಜಮೀನಲ್ಲಿ ಸಿಗ್ತದೆ, ಟೊಮೆಟೊ ನಮ್ಮ ರೈತರೇ ಬೆಳೀತಾರೆ. ಆದ್ರೆ ಅದನ್ನ ಸರಿಯಾದ ಸಮಯದಲ್ಲಿ ಅದು ನಮ್ಮ ರೈತರ ಜಮೀನಿನಿಂದ ಅದು ಹೋಗಿ ಮೌಲ್ಯವರ್ಧನೆ ಆಗ್ಬೇಕಾದ್ರೆ ಅವ್ರಿಗೆ ಮಾಡ್ಲಿಕ್ಕೂ ಟೈಮ್ ಇಲ್ಲ. ನಾವು ಬರೀ ಉತ್ಪಾದನೆ ಹೇಳ್ಕೊಂತಾ ಬಂದಿದೀವಿ. ಅದು ಮೌಲ್ಯವರ್ಧನೆ ಮಾಡ್ಲಿಕ್ಕೆನೆ ಬೇರೆ ರೀತಿಯ ಒಂದು ತಾಂತ್ರಿಕತೆ ಬೇಕಾಗ್ತದೆ, ಒಂದು ಕೆಲವೊಂದು ಸೌಲಭ್ಯಗಳು ಬೇಕಾಗ್ತದೆ, ಅದಕ್ಕೊಂದು ಸಣ್ಣ ಪ್ರಮಾಣದ ವೆಚ್ಚನೂ ಬರ್ತದೆ. ಸೊ ಅದನ್ನೆಲ್ಲ ಒಂದು ಕ್ರೋಢೀಕರಿಸಿ ಒಂದು ಇದು ಮಾಡಿ DPR ಮಾಡಿ ಅದನ್ನ ಒಂದು ಕಾರ್ಯಚಟುವಟಿಕೆಗಳನ್ನ ರೂಪಿಸಿ ಅದನ್ನ ಅನುಷ್ಠಾನ ಮಾಡ್ಬೇಕಲ್ಲ. ಅದಕ್ಕೆ ಇದು ಮತ್ತೆ ಅದು ಒಟ್ಟೊಟ್ಟಿಗೆ ಆಗೋದು ಕಷ್ಟ. ಇದನ್ನೆಲ್ಲ ನೀವು ಉಪಯೋಗಿಸ್ಕೋಬೇಕು. ನನ್ಗೆ ತುಂಬಾ ಸಂತೋಷ. ಏನಾಯ್ತು ಅಂದ್ರೆ, ನಾನು ಇನ್ನು ಸೆಕೆಂಡರಿ ಕೃಷಿ ಅಂತ ಹೇಳಕ್ ಮುಂಚೆನೆ ತಾವು ಸೆಕೆಂಡರಿ ಕೃಷಿ ಈಗ ಆಗ್ಲೇ ಅಲ್ಲಿ ಪ್ರಚಾರ ಆಗಿರೋದ್ ನೋಡಿದಾಗ ತುಂಬಾ ಸಂತೋಷ ಆಯ್ತು. ಧನ್ಯವಾದಗಳು. ನೀವು ಇದನ್ನ ಉಪಯೋಗ ಪಟ್ಕೋಬೇಕು, ಬೇರೆ ಜನರಿಗೂ ತಿಳಿಸ್ಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು. ನಮಸ್ತೆ. ನಮಸ್ಕಾರ. ಇವ್ರದ್ದು ಇನ್ನೊಂದು ಪ್ರಶ್ನೆ ಇದ್ರಲ್ಲಿ ಏನು ಅಂತಂದ್ರೆ, ಇನ್ನೊಂದು ಇದಕ್ಕಾಗಿನೇ ಒಂದು ನಿರ್ದೇಶನಾಲಯ ಪ್ರಾರಂಭವಾಗುತ್ತೆ ಅಂತ ಇವರು ಅದೊಂದು. ಹೌದು, ಇದಕ್ಕೆ ಒಂದು ನಿರ್ದೇಶನಾಲಯನೇ ಬೇಕಾಗ್ತದೆ. ಈಗ ನಮ್ಮ ಶೆಟ್ರು ಬಹಳ ಚೆನ್ನಾಗಿ ಕೇಳಿದ್ರು ನನ್ಗೆ, ಫಸ್ಟ್ ವರ್ಡೇ ಕೇಳ್ಬಿಟ್ರು ಇದಕ್ಕೆ ಸಪರೇಟ್ ಆಗಿ ಬೇಕಾ ಅಂತ. ಹೌದು, ಪ್ರತ್ಯೇಕವಾಗಿ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಮೌಲ್ಯವರ್ಧನೆ ಅನ್ನೋದು ಬೇರೆ ತಾಂತ್ರಿಕತೆ. ಈಗ ಒಂದು ಟೊಮೆಟೊ ಬೆಳೆ ಇದೆ, ಉಪ್ಪಿನಕಾಯಿ ನೆಲ್ಲಿಕಾಯಿ ಇದೆ, ಒಂದು ಮಾವಿನಕಾಯಿ ಇದೆ, ಅಥವಾ ಬೇರೆ ಇನ್ಯಾವುದೋ ಪದಾರ್ಥ ಇದೆ. ಅದನ್ನ ನಾವು ಇದು ನಾವು ಕೃಷಿ ಇಲಾಖೆ ಮಾಡ್ತಿರೋದು, ಬೆಳೆನ ಬೆಳೆಸ್ತಿರೋದು, ಅದನ್ನ ಉತ್ಪಾದನೆ ಮಾಡ್ತಿರೋದು. ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡ್ಬೇಕು. ಮೌಲ್ಯವರ್ಧನೆ ಮಾಡ್ಲಿಕ್ಕೇನೆ ಅದು ಒಳಗಡೆ ಇಂಡೋರ್ ಅಲ್ಲಿ ಆಗುವಂತದ್ದು ಮೌಲ್ಯವರ್ಧನೆ. ಪ್ಯಾಕಿಂಗ್ ಇರ್ಬೋದು, ಬ್ರ್ಯಾಂಡಿಂಗ್ ಇರ್ಬೋದು, ಸಾರ್ಟಿಂಗ್ ಇರ್ಬೋದು, ಗ್ರೇಡಿಂಗ್ ಇರ್ಬೋದು, ಇದೆಲ್ಲ ಮಾಡ್ಬೇಕಾಗ್ತದೆ. ಯಾವುದೇ ಗ್ರಾಹಕ ನೋಡಿದ ತಕ್ಷಣ ಅದನ್ನ ಕೊಂಡ್ಕೋಬೇಕಾದ್ರೆ ಅದಕ್ಕೆ ಒಳ್ಳೆ ಒಂದು ಕ್ವಾಲಿಟಿ ಇರ್ಬೇಕು, ಅಟ್ರಾಕ್ಟಿವ್ ಪ್ಯಾಕಿಂಗ್ ಇರ್ಬೇಕು, ಬ್ರ್ಯಾಂಡಿಂಗ್ ಇರ್ಬೇಕು, ಅದಕ್ಕೆ ಇದೆಲ್ಲಿಂದ ಬಂತು, ಗುಣಮಟ್ಟ ಇರ್ಬೇಕು, ಇದನ್ನೆಲ್ಲ ನೋಡಿದಾಗ್ಲೇ ಅವರು ತಗೊಳ್ಳಿಕ್ಕೆ ಸಾಧ್ಯತೆ ಇರೋದು. ಈಗ ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಮರ್ಶಾಮಪ್ಪ ಕಾಟೇರಿ ಅಂತ. ಮರ್ಶಾಮಪ್ಪನವರೇ, ಪ್ರಶ್ನೆ ಕೇಳಿ. ಮಾಲೂರು ತಾಲೂಕು, ನಾವು ಕೃಷಿನೇ ಸಣ್ಣ ರೈತ. ಇವತ್ತೇನಂದ್ರೆ ಕೃಷಿಯಿಂದ ರೇಡಿಯೋದಲ್ಲಿ ಹಸಿರು ಕ್ರಾಂತಿ ಅಧಿಕಾರ ಮಾಡಲು ಕೃಷಿ ಇಲಾಖೆಯವರು ಹೆಣ್ಣು ಮಕ್ಕಳು ಇರ್ಬೋದು, ನಂದಿನಿ ಕುಮಾರಿ ರೂಪ ಅವರು ಇರ್ಬೋದು, ಇದನ್ನ ಪ್ರಚಾರ ಪಡಿಸಿದ್ರೆ ಗ್ರಾಮಾಂತರ ಪ್ರದೇಶದವರು ವಲಸೆ ಹೋಗೋದು ಖಂಡಿತ ತಪ್ಪುತ್ತೆ. ಸೆಕೆಂಡರಿ ಕೃಷಿ ನಿರ್ದೇಶನ ಪಾಯಿಂಟ್ ಏನಂತಂದ್ರೆ, ನಾನು ಸಣ್ಣ ಪ್ರಮಾಣದಲ್ಲಿ ರೇಡಿಯೋ ಕೇಳಿ ಜೇನು ಕೃಷಿ ಮಾಡ್ತಾ ಇದ್ದೀನಿ. ಜೇನು ಕೃಷಿ ಮಾಡೋದ್ರಿಂದ ಇವತ್ತು ಕೋಟ್ಯಾಂತರ ರೂಪಾಯಿ ಉಳಿಸಬಹುದು. ಹೃದಯಾಘಾತವನ್ನು ಜೇನು ಕೃಷಿ ಮಾಡಿದ್ರೆ, ಜೇನು ಹುಳ ಕಚ್ಚಿದ್ರೆ ನಮ್ಮ ಹೃದಯಾಘಾತವನ್ನು ತಪ್ಪಿಸುತ್ತೆ. ಇದ್ರ ಬಗ್ಗೆ ಸಂಶೋಧನೆ ಏನಾನ ನಡೆಸಿ ಹೆಚ್ಚು ಪ್ರಸಾರ ಮಾಡಿದ್ರೆ ಕೃಷಿ ಇಲಾಖೆಗೆ ನನ್ನ ಹೃತ್ಪೂರ್ವಕ ನಂದನೆಗಳು. ಹಾಗೂ ಬಿಸಿ ಪಾಟೀಲ್ ಇರ್ಬೋದು, ಇವರು ಮತ್ತು ಪ್ರಧಾನಮಂತ್ರಿಯವರ ಗಮನಕ್ಕೆ ತಂದು ಜೇನು ಕೃಷಿ ಮತ್ತು ಸೆಕೆಂಡರಿ ವಿಭಾಗ ಉಪಕಸಬುಗಳನ್ನು ತಂದ್ರೆ ಅತ್ಯುತ್ತಮ ಕಾರ್ಯಕ್ರಮ ಆಗುತ್ತೆ ಸರ್. ಇದು ಮರ್ಷಮ್ಮನವರೇ ನಮಸ್ಕಾರ. ಈಗ ನಾವು ಹೇಳೋದನ್ನೇ ಎಲ್ಲ ನೀವೇ ಹೇಳ್ತಾ ಇದ್ದೀರಿ. ಈಗ ಇದ್ರದ್ದು ಅವಶ್ಯಕತೆ ತುಂಬಾ ಇತ್ತು ಅಂತ ಹೇಳಿ ಈಗ ಈ ಸಂದರ್ಭದಲ್ಲಿ ನಮ್ಗೆ ಅನ್ನಿಸ್ತಾ ಇದೆ. ತಾವು ಜೇನು ಸಾಕಾಣಿಕೆ ಬಗ್ಗೆ ಹೇಳಿದ್ರಿ, ಜೇನು ಕೃಷಿ ಬಗ್ಗೆ ಹೇಳಿದ್ರು, ಇದೆಲ್ಲ ನಮ್ಮ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದಲ್ಲಿ ಇದೆಲ್ಲ ಬರ್ತದೆ, ಇದು ಕಾರ್ಯಕ್ರಮ ರೂಪಿಸ್ತೀವಿ. ಇದಕ್ಕೆಲ್ಲ ತಮ್ಮ ಸಲಹೆಗಳು ಕೂಡ ಬೇಕಾಗ್ತದೆ. ಈಗ ಜೇನು ಇನ್ನೊಂದು ಪ್ರಶ್ನೆ ನಮ್ದು, ಈ ರೇಡಿಯೋ ಟಾಕಲ್ಲಿ ಈ ಹೊಸ ಹೊಸ ಯುವಕರನ್ನ ಸಂರಕ್ಷಣೆ ಮಾಡ್ಬೇಕಾದ್ರೆ ಅನುದಾನ ತೆಗೀರಿ, ಒಂದು 10 ವಾರಕ್ಕೊಂದು ಕಾರ್ಯಕ್ರಮ ನಡೆಸ್ಕೊಟ್ಟು ಅದರಲ್ಲಿ ಕೃಷಿ ಬಗ್ಗೆ ಲಾಭದಾಯಕ ಅಂತ ಹೇಳಿದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಮತ್ತು ರೈತರು ಅದ್ರ ಬಗ್ಗೆ ಆಸಕ್ತಿ ಕೊಡ್ತಾರೆ. ದೇಶದ 1ನೇ ಇದು ಕರ್ನಾಟಕ ನಮ್ದಾಗುತ್ತೆ ಖಂಡಿತ. ಈಗ ತಾವು ಹೇಳಿದ ಆಹಾರ ಧಾನ್ಯಗಳಲ್ಲಿ ಮುಂಚೂಣಿಯಲ್ಲಿ ಇದ್ದೀವಿ ನಾವು. ಹೌದು, ಇನ್ನ ಹೆಚ್ಚು ರೈತರು ತಿಳಿಸಬೇಕಕ್ಕ. ಹೌದು, ಈಗ ಬೀಜ ಗೊಬ್ಬರ ರಸಗೊಬ್ಬರ ಮಣ್ಣು ಪರೀಕ್ಷೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಸ್ವಾಮಿ. ಇದನ್ನು ಖಂಡಿತ ಇನ್ನೊಂದು ಸೆಷನ್ ಅಲ್ಲಿ ರೆಗ್ಯುಲರ್ ಆಗಿ ತಿಳಿಸ್ಕೊಡ್ತೀವಿ. ಮುನ್ಸಮ್ಮ ಪೊರೆ, ಈಗ ತಾವು ಜೇನು ಕೃಷಿ ಬಗ್ಗೆ ಮಾತಾಡಿದ್ರಿ, ಜೇನು ಸಾಕಾಣಿಕೆಯಿಂದ ಈಗಾಗಲೇ ನಾವು ತಾವು ಕೇಳಿರ್ಬೋದು ಸಿರ್ಸಿನಲ್ಲಿ ಮಧುಕೇಶ್ವರ ಹೆಗಡೆ ಅಂತ ಇದ್ದವ್ರೆ, ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಅವರೊಂದಿಗೆ ಮಾತಾಡಿದ್ದಾರೆ. ಅವರು ಈಗಾಗಲೇ ಮನ್ ಕಿ ಬಾತ್ ಅಲ್ಲಿ ಬಹಳಷ್ಟು ಕೋಟ್ಯಾಂತರ ರೂಪಾಯಿ ಅವರು ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿ ಮಾರಾಟ ಮಾಡ್ತಿರೋದು. ತಾವು ಜೇನು ಸಾಕಾಣಿಕೆ ಬಗ್ಗೆ ತಿಳಿಸಿದ್ರಿ, ಮಾಲೂರಿಗೆ ಅಫ್ಕೋರ್ಸ್ ನಾವು ವಿಸಿಟ್ ಮಾಡ್ತೀವಿ, ನಿಮ್ಮ ಜೇನು ಸಾಕಾಣಿಕೆ ಮಾಡ್ತಾ ಇರೋದನ್ನ ನೋಡ್ತೇವೆ. ಹಾಗೂ ಹಾಗೇನೆ ತಾವು ಈ ಕಾರ್ಯಕ್ರಮದಲ್ಲಿ ನಮ್ಗೆ ಸಲಹೆಗಳನ್ನ ಕೊಟ್ಟಿದ್ದೀರಿ. ಇನ್ನೂ ನಮ್ಮ ಕಚೇರಿಗೆ ನಮ್ಗೆ ನಮ್ ಜೊತೆ ಮಾತಾಡಿ ನಮ್ ದೂರವಾಣಿ ನಂಬರ್ ಅನ್ನು ಕೊಡ್ತೀವಿ. ಹೇಗೆ ಇದನ್ನ ಇನ್ನೂ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತೇನೆ. ತಾವು ಮಾಲೂರು ಹತ್ರನೇ ಇದ್ದೀರಿ, ತುಂಬಾ ಒಂದು ತರಕಾರಿ ಬೆಳೆಗಳನ್ನ ಬೆಳೀತಾರೆ. ಈ ತರಕಾರಿಗಳನ್ನ ಮೌಲ್ಯವರ್ಧನೆ ಹೇಗ್ ಮಾಡ್ಬೇಕು, ಹೆಚ್ಚಿನ ರೀತಿ ಶೆಲ್ಫ್ ಲೈಫ್ ಬರ್ಬೇಕು ಅದಕ್ಕೆ ಅಂದು ಕೀಪಿಂಗ್ ಕ್ವಾಲಿಟಿ ಎಕ್ಸ್ಪೋರ್ಟ್ ಮಾಡ್ಬೇಕು, ಮತ್ತೆ ನಮ್ದು ಏನು ಕಳಕಳಿ ಅಂತ ಹೇಳಿದ್ರೆ ಈ ಕೃಷಿ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದಲ್ಲಿ ನಮ್ಮ ರೈತ ಬೆಳೀತಾರೆ, ರೈತರು ಬೆಳೆ ಅಂತ ಲಾಭ ಅವ್ರಿಗೆ ಬರ್ಬೇಕು, ಇಲ್ಲಿ ಮಿಡ್ಲ್ ಮೆನ್ ಹೋಗ್ಬಾರ್ದು. ಈಗ ನಮ್ಮ ರೈತರ ಒಂದು ಲಾಭ ಮಿಡ್ಲ್ ಮೆನ್ ಹೋಗ್ತಾ ಇದೆ. ಈಗ ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ, ತಮ್ಮ ಹೆಸರು? ನಮ್ದು ಶಂಕರಪ್ಪ ಅಂತಿದೆ, ಕೊಪ್ಪ ಜಿಲ್ಲಾ ಕನಕಗಿರಿ ತಾಲೂಕು. ಶಂಕರಪ್ಪನವ್ರೆ, ಪ್ರಶ್ನೆ ಕೇಳಿ. ನಮಸ್ತೆ ನಮಸ್ತೆ ಹೇಳಿ ಶಂಕರಪ್ಪ ಅವ್ರೆ. ನಮಸ್ತೆ ಮೇಡಮ್. ನಮಸ್ಕಾರ. ನಮಸ್ತೆ ಹೇಳಿ. ನಮಸ್ತೆ. ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಅಂತ ಮೇಡಮ್ ಕೇಳ್ತಾ ಇದ್ದಾರೆ ಆಗಿಲ್ ಪ್ರೋಗ್ರಾಮ್. ಹೇಳಿ ಹೇಳಿ. ನಮ್ದು ಕನಕಗಿರಿ ತಾಲೂಕ್ ಅಂದ್ರೆ ಅದು ನಮ್ದು ವನ ಏರಿಯಾ, ಕೃಷಿ ಜಮೀನು ಮಳೆ ಪ್ರದೇಶ ರೀ. ಜಾಸ್ತಿ ಎಲ್ಲ ಹತ್ತಿ ಗಿತ್ತಿ ಅಂತ ಬೆಳಿತಾ ಇದ್ರಿ ನಾವು. ಈಗ ಮಳೆಗಾಲ ಜಾಸ್ತಿ ಆಗಿ ಬಹಳ ವಿಪರೀತ ಆಗಿ ಅವೆಲ್ಲ ಸ್ವಲ್ಪ ದೇವ್ರ ಕಾಂಡದಿಂದ ಕೊಳೆತು ಹೋಗಿ ಸುಪ್ಪಿದಾಗ್ಬಿಟ್ಟವ್ರೆ. ಮತ್ತೆ ಬೆಳೆಯಲ್ಲಿ ನಾವು ಜೀವನ ಘೋಷದ ಹೆಂಗ್ರಿ ಅಂತ ಕೃಷಿ ಇಲಾಖೆ ಇದಕ್ಕೆ ಏನಾರ ಸಹಾಯ ಮಾಡ್ತಾ ಇದ್ದಾರೆ? ಮುನ್ಸಮ್ಮನ್ ಅವ್ರೆ, ಈಗ ತಾವ್ ಹೇಳಿದ್ರಿ, ಈಗ ಈ ಸಲ ಪ್ರಾಕೃತಿಕವಾಗಿ ನಮ್ಗೆ ಹೆಚ್ಚಿನ ಮಳೆ ಬೀಳ್ತಾ ಇದೆ. ಶಂಕರಪ್ಪನವ್ರೆ, ಈಗ ಇದಕ್ಕೆ ಮಳೆ ಬೀಳೋದನ್ನ ಹೆಚ್ಚಿಗೆ ಮಳೆ ಬಿದ್ದು ಕೆಲವೊಂದು ಈ ವರ್ಷ ಅಕಾಲಿಕ ಮಳೆ ಬಂದಿದೆ, ಹೆಚ್ಚಿನ ಮಳೆ ಆಗ್ತಾ ಇದೆ ಎಲ್ಲಾ ಕಡೆ ಕೂಡ. ಕೊಪ್ಪಳ ತಾವ್ ಕೊಪ್ಪಳದಿಂದ ಮಾತಾಡ್ತಿದ್ರಿ, ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಧಾರವಾಡ ಇರ್ಬೋದು, ಬಹಳಷ್ಟು ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಉಂಟಾಗಿದೆ. ಈಗ ರೈತರಿಗೆ ಜಮೀನ್ಗೂ ಎಂಟ್ರಿ ಆಗಕ್ ಆಗ್ತಾ ಇಲ್ಲ, ಬಹಳಷ್ಟು ತೊಂದರೆ ಆಗ್ತಾ ಇದೆ. ಹಲವಾರು ಬೆಳೆಗಳು ಕೂಡ ಈಗಾಗಲೇ ನಮ್ಮ ಹೆಸರಿರ್ಬೋದು, ಉದ್ದಿರ್ಬೋದು, ಕಾಟನ್ ತಾವ್ ಹೇಳ್ತಾ ಇದ್ದೀರಿ, ಹತ್ತಿ, ಇದೆಲ್ಲ ಕೂಡ ಬೆಳೆ ನಷ್ಟ ಆಗ್ತಾ ಇದೆ. ಇದಕ್ಕೀಗ ತಕ್ಷಣ ಪರಿಹಾರಕ್ಕೆ ಜಂಟಿ ಸಮೀಕ್ಷೆಯನ್ನ ನಾವು ಕೈಗೊಳ್ತಾ ಇದ್ದೇವೆ. ಎಲ್ಲೆಲ್ಲಿ ಇದಾಗಿದೆ, ನೀರು ಸ್ವಲ್ಪ ಜಮೀನಿಗೆ ಎಂಟ್ರಿ ಮಾಡಕ್ಕೆ ಈಗ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ಈಗ ರೆವಿನ್ಯೂ ಇಲಾಖೆ ಮತ್ತೆ ಕೃಷಿ ಇಲಾಖೆ ಇಬ್ರು ಕೂಡ ಜಂಟಿ ಸರ್ವೆ ಮಾಡಿ ಜಂಟಿ ಸಮೀಕ್ಷೆ ಕೈಗೊಂಡು ಅದು ಅದನ್ನ ಪರಿಹಾರ ಏನಿದೆ, ಏನು ಗವರ್ಮೆಂಟ್ ಆಫ್ ಇಂಡಿಯಾ ಭಾರತ ಸರ್ಕಾರ ಅದನ್ನ ರೂಪಿಸಿದೆ, ಅದು ನಿಮ್ಗೆ ಎಲ್ಲ ಪರಿಹಾರ ಸಿಗ್ತದೆ. ಇನ್ನು ಸ್ವಲ್ಪ ದಿವಸದಲ್ಲೇ ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗಬೇಕು. ಜಂಟಿ ಸಮೀಕ್ಷೆ ಈಗ ಆಗ್ಲೇ ಶುರುವಾಗಿದೆ ಎಲ್ಲ ಕಡೆ, ಕೊಪ್ಪಳ ಜಿಲ್ಲೆಲ್ಲೂ ಆಗಿರ್ಬೋದು, ಕೆಲವು ಎಲ್ಲೆಲ್ಲಿ ಬೆಳೆ ನಷ್ಟ ಆಗಿದೆ ಅಲ್ಲಿ. ದಯಮಾಡಿ ಕೃಷಿ ಇಲಾಖೆಗೆ ಅವ್ರು ಬರ್ತಾರೆ, ನಿಮ್ ಜಮೀನಿಗೆ ಬರ್ತಾರೆ, ಮತ್ತೆ ಬೆಳೆ ಸಮೀಕ್ಷೆ ಕೂಡ ನಮ್ದು ಡೇಟಾ ಇದೆ ನಮ್ ಕಡೆ. ಸೊ ಇವತ್ತು ನಾವು ಏನ್ ಮಾತಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ಸೆಕೆಂಡರಿ ನಿರ್ದೇಶನಾಲಯದವನ್ನ ಸ್ಥಾಪನೆಯನ್ನ ಸರ್ಕಾರ ಮಾಡಿದೆ. ಈ ಒಂದು ಬೆಳೆದಂತ ಬೆಳೆಗಳಿಗೆ ಮೌಲ್ಯವರ್ಧನೆ ಮಾಡಿ ಅವುಗಳಿಂದ ಆದಾಯವನ್ನ ಹೆಚ್ಚಿಗೆ ಪಡ್ಕೊಳ್ಳಿಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನ ರೂಪಿಸ್ಬೇಕು, ಇದನ್ನ ರೈತ ಬಾಂಧವರಿಗೆ ತಿಳಿಸ್ಬೇಕು ಅನ್ನೋದು ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಮ್ಮ ಆಲ್ ಇಂಡಿಯಾ ರೇಡಿಯೋದವರು ನಡ್ಸ್ಕೊಡ್ತಾ ಇದ್ದಾರೆ. ಸೆಕೆಂಡರಿ ಕೃಷಿ ಬಗ್ಗೆ ತಮ್ಮ ಅನಿಸಿಕೆ ಏನಾದ್ರೂ ಇದ್ರೆ ದಯಮಾಡಿ ಶೇರ್ ಮಾಡಿ, ನಾವು ಕೂಡ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಾದ್ರೂ ಇದ್ರೆ ಅದಕ್ಕೆ ಉತ್ತರ ಕೊಡ್ತೀವಿ. ಈಗ ಮುಖ್ಯವಾಗಿ ರೂಪ ಅವರೇ, ಈ ಒಂದು ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟ ಇತರ ಇಲಾಖೆಗಳು ಯಾವ್ಯಾವ ಅಂತ? ಈಗ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದಲ್ಲಿ ಕೃಷಿ ಇಲಾಖೆ ಮೊದಲಿಗೆ ಅದು ಜೊತೆಲಿದೆ. ಅದ್ರ ಜೊತೆಗೆ ಕೃಷಿ ಸಂಬಂಧಿತ ಇಲಾಖೆಗಳು ಅಂತ ನಾವು ಕರಿತೀವಿ, ತೋಟಗಾರಿಕಾ ಇಲಾಖೆ, ರೇಷ್ಮೆ ಇಲಾಖೆ, ಅರಣ್ಯ, ಪಶುಸಂಗೋಪನೆ, ಇವೆಲ್ಲಾನು ಕೂಡ ನಾವು ಮೀನುಗಾರಿಕೆ ಎಲ್ಲಾನು ಸಹಯೋಗ ಇಲಾಖೆಗಳಾಗಿ ನಾವು ಬರ್ತೀವಿ. ಅದಲ್ದೇನೆ ಸಂಸ್ಥೆಗಳು ಕೂಡ ಇದಾವೆ, ನಾವು ಕೃಷಿ ವಿಶ್ವವಿದ್ಯಾನಿಲಯಗಳು, ಬೇರೆ ವಿಜ್ಞಾನ ಕೇಂದ್ರಗಳು, ಆಮೇಲೆ ನಮ್ಮ CFTRI, ಇಕ್ರಿಸ್ಯಾಟ್, IIMR, ತುಂಬಾ ಅಂದ್ರೆ ಈ ಕೃಷಿ ಸಂಬಂಧಪಟ್ಟ ಎಲ್ಲ ಸಂಸ್ಥೆಗಳು ಕೂಡ ಇದರಲ್ಲಿ ಪಾಲ್ದಾರರಾಗಿರ್ತಾರೆ. ಅಂದ್ರೆ ಈ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದ ಗುರಿ ನಿರ್ದೇಶನಗಳನ್ನ ಯಾರ್ಯಾರು ಸಫಲ ಆಗೋದಕ್ಕೆ ಕಾರಣ ಆಗ್ತಾರೆ ಎಲ್ಲರೂ ಒಳಗೊಳ್ಳುವಿಕೆ ಇದೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು? ನಾವ್ ಹಿಂಡಿ ತಾಲೂಕಿನಿಂದ ಶಿವಪುತ್ರ ಶರಣಪ್ಪ ಅಂತಾರೆ. ಶಿವಪುತ್ರ ಅವರೇ, ಪ್ರಶ್ನೆ ಕೇಳಿ. ಸರ, ನೀವು ಕೃಷಿ ಬಗ್ಗೆ ಮಾಹಿತಿ ಹೇಳಕತ್ತೀರಿ ಸರ. ಕೃಷಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕನ್ನೋ ಅಂತ ರೈತರಿಗೆ ಅನುಕೂಲ ಇಲ್ರಿ. ಹೇಳಿ ಶಿವಪುತ್ರಪ್ಪ ಅವ್ರೆ, ಪ್ರಶ್ನೆ ಕೇಳಿ. ನಾವು ಹಿಂಡಿ ತಾಲೂಕಿನಿಂದ ಸರ, ನಾವು ಕೃಷಿ ಮಾಡಿದ್ರೆ ಹೊಂದಾಗ ಎಲ್ಲ ಬೆಳೆಯವರಿ, ಡ್ರಿಪ್ ಮಾಡಿ ಕಬ್ಬು ಹಚ್ಚಬೇಕಂದ್ರ ತೋಟಗಾರಿಕೆ ಹೋದ್ರು ಡ್ರಿಪ್ ಇರತ್ತರಿ, ಕೃಷಿ ಆಫೀಸ್ ಹೋದ್ರು ಡ್ರಿಪ್ ಇರತ್ತರಿ, ಈಗ ಇವರು ಕಬ್ಬಿಗೆ ಡ್ರಿಪ್ ಬಗ್ಗೆ ಕೇಳ್ತಾ ಇದ್ರು. ಶಿವಪುತ್ರಪ್ಪ, ಕಬ್ಬ ಅಲ್ರಿ, ಯಾವಾಗ ಬೆಳೆ ಮಾಡ್ತೀರಿ ಸರ್? ಕಬ್ಬು ಅಲ್ರಿ, ಹತ್ತಿ ಮಾಡ್ತೀರಿ, ಹೋದ್ಸಲ ಕಳೆದ ಮಾಡಿದ್ರೆ ಸರ್ ನಾವು. ನಮಸ್ಕಾರ ಶಿವಪುತ್ರಪ್ಪ ಅವ್ರಿಗೆ. ಈಗ ಬಿಜಾಪುರ ಹಿಂಡಿ ತಾಲೂಕಿಂದ ತಾವು ಮಾತಾಡ್ತಾ ಇದ್ರಿ. ಈಗ ಕಬ್ಬು ಬೆಳಗ್ಗೆ ನೀವು ಡ್ರಿಪ್ ನ ಅಳವಡಿಸ್ಕೋಬೇಕು ಅಂತ ನೀವು ಕೇಳ್ತಾ ಇದ್ದೀರಿ ಅಲ್ವಾ? ಅದೇ ಗೊತ್ತಾಯ್ತು, ಬೇರೆ ಬೇರೆ ಬೆಳೆಗಳಿಗೂ ಹತ್ತಿ ಬೆಳೆ ಕೇಳ್ತಾ ಇದ್ದೀರಿ. ಒಟ್ಟು ಒಬ್ರು ಬಂದು ನೋಡಿಲ್ರಿ, ಅದ್ರ ಮಾಹಿತಿ ನಾವೇ ಇದ್ದಟ್ಟು ಮಾಡಿಸಿ ಮಾಡಿದೇವ್ರಿ. ರೈತರಿಗೆ ಸುಖ ಮಾಡ್ಬೇಕಲ್ಲವ್ರಿ, ಆಫೀಸ್ನಾಗಿಲ್ರಿ ನೀವು, ಕೆಲವೊಂದು ಆಫೀಸ್ನಾಗ ಅದಾರ್ರಿ. ನಮ್ಮ ಹಿಂಡಿ ತಾಲೂಕ್ನ ಒಟ್ಟಿಗೆ ಇಲ್ಲ ಮಾಡಿದ್ರಿ ಮೇಡಮ್ ಅವ್ರ. ಹಿಂಡಿ ತಾಲೂಕ್ ಶಿವಪುತ್ರ ಡ್ರಿಪ್ ಇರಿಗೇಷನ್ ಗೆ ಒಂದ್ ನಿಮಿಷ, ಡ್ರಿಪ್ ಇರಿಗೇಷನ್ ನೀವು ಡ್ರಿಪ್ ನ ಶುಗರ್ ಕೇನ್ ಗೆ ಕೇಳ್ತಾ ಇದ್ದೀರಲ್ಲ, ಇದನ್ನ ತೋಟ ನಮ್ಮ ಕೃಷಿ ಇಲಾಖೆಗೆ ನೀವು ಇದನ್ನ ದಯಮಾಡಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನ ಕೊಡಿ, ಅಥವಾ ಕೊಟ್ಟಿದ್ರೆ ನಿಮ್ಮ ಅರ್ಜಿ ಪರಿಸ್ಥಿತಿ ಏನಾಗಿದೆ ಅಂತ ದಯವಿಟ್ಟು ತಿಳ್ಕೊಳ್ಳಿ. ನಿಮ್ಮ ದೂರವಾಣಿ ನಂಬರ್ ಇದು ನಮ್ ಕಡೆ ಇದೆ, ನಾನು ಇದನ್ನ ನಂಬರ್ ನ ತಗೊಂಡು ಹೋಗ್ತೀನಿ. ಈಗ ತಗೊಂಡೋಗಿ ಏನಾಗಿದೆ ಅಂತ ಹೇಳಿ ನಮ್ಮ ಇಲಾಖೆಗೆ ಏನಾದ್ರೂ ನಿಮ್ದು ಅರ್ಜಿ ಸಲ್ಲಿಸಿದ್ದೀರಾ ಅಂತ ಪರಿಶೀಲನೆ ಮಾಡಿ ಇದಕ್ಕೆ ನಿಮ್ಗೆ ಖಂಡಿತ ಉತ್ತರವನ್ನ ಪರಿಸ್ಥಿತಿನ ತಿಳಿಸ್ತೀವಿ. ಇವತ್ತು ಅಂದ್ರೆ ಇವರಿಗೆ ಜ್ಯೇಷ್ಠತೆ ಆಧಾರದ ಮೇಲೆ, ಜ್ಯೇಷ್ಠತೆ ಸೀನಿಯಾರಿಟಿ ಮೇಲೆ ಮಾಡ್ತೀವಿ ಇದು ಡ್ರಿಪ್ ಇರಿಗೇಷನ್. ಸುಮಾರು 90% ಸಬ್ಸಿಡಿ ಇದೆ ಇದಕ್ಕೆ. ಕಲ್ಲಂಗಡಿ ಬೆಳೆ ಬೆಳೆದು ನಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಏನಾದ್ರೂ ಈ ವರ್ಷದ ಅತಿವೃಷ್ಟಿಯಿಂದ ಆಗಿದ್ರೆ ಖಂಡಿತ ಅದು ಪರಿಹಾರ ಸಿಗ್ತದೆ. ತೋಟಗಾರಿಕಾ ಬೆಳೆಗಳಿಗೆ ಇವರು ಹನಿ ನೀರಾವರಿ ಅಳವಡಿಸ್ಕೋಬೇಕು ಅಂದ್ರೆ ತೋಟಗಾರಿಕಾ ಇಲಾಖೆ, ಈಗ ಹನಿ ನೀರ್ ಸಾಮಾನ್ಯ ಈ ಡ್ರಿಪ್ ಏನಿದೆ ಅದು ತೋಟಗಾರಿಕಾ ಇಲಾಖೆ ಅವರೇ ಕೊಡ್ತಾರೆ. ಈ ಸ್ಪ್ರಿಂಕ್ಲರ್ಸ್ ಅನ್ನೋದು ನಮ್ಮ ಇಲಾಖೆಯಿಂದ ಕೊಡ್ತಾ ಇದೀವಿ. ಇದು ಶಿವಪುತ್ರಪ್ಪ ಅವರೇ, ಇವತ್ತು ಮಾತಾಡ್ತಾ ಇರೋದು ನಾವು ಸೆಕೆಂಡರಿ ಕೃಷಿ. ಒಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಸರ್? ಬಿ ಜಿ ಧನಂಜಯ ಅಂತೇಳಿ, ಅದೇ ತಾಸ್ ನಿಟ್ಟೂರು ನಮ್ದು. ಧನಂಜಯ ಅವರೇ, ಪ್ರಶ್ನೆ ಕೇಳಿ ಸರ್. ಈಗ ನಾವು ತೆಂಗು ಬೆಳೆಗಾರರು, ಚಿತ್ರದುರ್ಗ ಜಿಲ್ಲೆ ಮತ್ತೆ ಹಿರಿಯೂರು ತುಮಕೂರು ಇಲ್ಲೆಲ್ಲ ತೆಂಗು ಬೆಳೆಯೋದು ಜಾಸ್ತಿ ಇದೆ, ನಮ್ ತಾಲೂಕಿನಲ್ಲಿ ಜಾಸ್ತಿ ಇದಾರೆ. ಹೌದೌದು. ಮೌಲ್ಯವರ್ಧನೆ ಅಂದ್ರೆ ನಮಗೆ ತೆಂಗಿನಲ್ಲಿ ಎಣ್ಣೆ ತೆಗೆಯೋದು, ತೆಂತ ಎಣ್ಣೆ ಅನ್ನ ತೆಗಿತಾರೆ. ಹೌದು. ಆತರ ಇಲ್ಲಿ ಒಂದ್ ತಾಲೂಕಿಗೆ ಒಂದು ಮಾಡಿದ್ರು ಒಳ್ಳೆ ರೇಟ್ ಸಿಗಬಹುದು ರೈತರಿಗೆ. ಧನಂಜಯ ಅವರೇ ನಮಸ್ಕಾರ. ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತಾವು ಹಿರಿಯೂರಿನ ರೈತರು ಪ್ಲಸ್ ತೆಂಗು ಬೆಳೆಗಾರರು. ಸಾರಿ, ಹರಿಹರದಿಂದ ಮಾತಾಡ್ತಾ ಇದ್ರಿ. ಈಗ ತೆಂಗಿನಲ್ಲಿ ತಾವು ಎಣ್ಣೆ ತೆಗೆಯೋದ್ರ ಬಗ್ಗೆ ಹೇಳ್ತಾ ಇದ್ರಿ. ತೆಂಗಿ ಎಲ್ಲದಕ್ಕಿಂತ ಎಣ್ಣೆಗಿಂತ ತೆಂಗಿನ ಎಣ್ಣೆ ಕೂಡ ತುಂಬಾ ಒಳ್ಳೇದು, ಪ್ಲಸ್ ಹೃದಯಕ್ಕೆ ಒಳ್ಳೇದು ಅಂತ ಒಂದು ಸಮೀಕ್ಷೆ ಹೇಳ್ತಾ ಇದೆ. ಇದನ್ನ ತೆಗಿಲಿಕ್ಕೆ ಎಲ್ಲ ಒಂದು ಪ್ರೋತ್ಸಾಹವನ್ನ ಕೊಡ್ಲಿಕ್ಕೆ ನಮ್ಮ ಸೆಕೆಂಡರಿ ನಿರ್ದೇಶನಾಲಯದಲ್ಲಿ ಅವಕಾಶ ಇದೆ. ಮತ್ತೆ ಈ ತೆಂಗಿಂದು ಕೊಬ್ಬರಿಯಿಂದ ಫ್ಲೇಕ್ಸ್ ಮಾಡ್ತಾರೆ, ಕೊಬ್ಬರಿ ಈ ಫ್ಲೇಕ್ಸ್ ಅಂತಾರೆ, ಒಂಥರ ಈಗ ಚಿಪ್ಸ್ ತರ ಮಾಡ್ತಾರೆ ಕೊಬ್ಬರಿನ ಒಣಗಿಸ್. ಅದನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮಾರುಕಟ್ಟೆನಲ್ಲಿ ಬಂದಿದೆ. ಅದನ್ನು ಕೂಡ ತಾವು ಪ್ರಯತ್ನ ಮಾಡಬಹುದು. ಅದು ನಿಮ್ಮ ನಿಮ್ಮ ಪ್ರದೇಶದ ಸುತ್ತಮುತ್ತನೇ ಇದು ನಾವು ನೋಡಿದ್ದೀವಿ. ತಿಪ್ಟೂರು ಮತ್ತೆ ಈ ಕಡೆ ಏರಿಯಾದಲ್ಲಿ ಮಾಡ್ತಾ ಇದಾರೆ, ಕೆಲವು FPOಗಳು ಸ್ವಸಹಾಯ ಸಂಘಗಳು ಮಾಡ್ತಾ ಇದಾರೆ. ಇದಕ್ಕೆ ಇದ್ರ ಬಗ್ಗೆ ನಾವು ಖಂಡಿತ ತಮ್ಮ ಅಭಿಪ್ರಾಯವನ್ನ ಇದರಲ್ಲಿ ಪರಿಗಣಿಸ್ತೀವಿ. ಒಂದು ತಾಂತ್ರಿಕತೆಯನ್ನ ಇದಕ್ಕೆ ರೂಪಿಸಿ ಯಾವ ರೀತಿ ಇದಕ್ಕೆ ಸಹಾಯ ಮಾಡಬಹುದು ಅನ್ನೋದು ನಮ್ಮ ಸೆಕೆಂಡರಿ ನಿರ್ದೇಶನಾಲಯದ ಮುಖಾಂತರ ಅನ್ನೋದನ್ನ ಪರಿಗಣಿಸ್ತೀವಿ ಅಂತೇಳಿ ತಮ್ಮಲ್ಲಿ ಹೇಳ್ತೀವಿ. ಅಂದ್ರೆ ಇವರು ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡ್ಕೊಂಡ್ರೆ ಅದ್ರ ಮೂಲಕ ಇವರು ಅದೇ FPO ಏನಾದ್ರೂ ಮಾಡಿದ್ದೀರಾ ಧನಂಜಯ ಅವರೇ? FPO ಏನಾದ್ರೂ ಮಾಡಿದ್ದೀರಾ? ದೂರವಾಣಿ ಕರೆ ಸ್ಥಗಿತ ಆಗಿದೆ. ಅಂದ್ರೆ ಇವರು ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡ್ಕೊಂಡು ಅದ್ರ ಮೂಲಕ ಮುಖಾಂತರ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಈಗ ಆಲ್ರೆಡಿ FPOಗಳು ಮಾಡಿದ್ದಾರೆ ನಮ್ಮ ಭಾರತ ಸರ್ಕಾರ, ಹಾಗೆ ನಮ್ಮ ಅಮೃತ ರೈತ ಉತ್ಪಾದಕ ಸಂಸ್ಥೆಗಳು, ನಮ್ಮ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದಲ್ಲೇನೆ ಒಂದು ಕೊಟ್ಟಂತ ಕೊಡುಗೆ ಇದು. ಅಮೃತ ರೈತ ಉತ್ಪಾದಕ ಸಂಸ್ಥೆಗಳ ಮುಖಾಂತರನು ಕೂಡ ಇದನ್ನ ಉತ್ತೇಜನ ಮಾಡ್ಲಿಕ್ಕೆ ಎಲ್ಲಾ ಅವಕಾಶ ಇದೆ. ಅಲ್ಲಿ ಸುಮಾರು 10,000 ರೂಪಾಯಿ ವರೆಗೂ ಕೂಡ ರಿವಾಲ್ವಿಂಗ್ ಫಂಡ್ ಅನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನ ಉಪಯೋಗಿಸ್ಕೋಬಹುದು, 10 ಲಕ್ಷ ಉಪಯೋಗಿಸ್ಕೋಬಹುದು. ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಕೂಡ ಇವರು ನಮ್ಮ ರೈತರು 1,000 ರಿಂದ 1,500 ರೈತರು ಒಗ್ಗೂಡಿಕೊಂಡು ಅವರ ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ 15 ಲಕ್ಷ ಗವರ್ಮೆಂಟ್ ಇವರು ನಮ್ಮ ರೈತರ ಗುಂಪಿಂದು 15 ಲಕ್ಷ ಇದ್ರೆ 15 ಲಕ್ಷ ಭಾರತ ಸರ್ಕಾರ ಕೂಡ ಇಕ್ವಿಟಿ ಗ್ರಾಂಟ್ ಅಂತ ಕೊಡ್ಲಿಕ್ಕೆ ಎಲ್ಲಾ ಅವಕಾಶ ಇದೆ. ಮತ್ತೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ, ನಮಸ್ಕಾರ. ತಮ್ಮ ಹೆಸರು? ರೇಡಿಯೋ ಒಂದು ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. ಪ್ರಶ್ನೆ ಕೇಳಿ. ಹೆಸರೇನು? ನಮ್ಮ ಹೆಸರು ರಾಮಚಂದ್ರ. ರಾಮಚಂದ್ರ ಅವರು, ಪ್ರಶ್ನೆ ಕೇಳಿ. ನಾವು ತೆಂಗಿನಿಗೆ ತೋಟ ಶುರು ಮಾಡಿ ಸರ್, ಹೆಂಗ್ ಮಾಡೋ ಕಂಡು ಗೊತ್ತಾಗುತ್ತೆ. ತೆಂಗಿನ ತೋಟದ್ದು ಅಂದ್ರೆ ಇವರು ತೋಟಗಾರಿಕಾ ಇಲಾಖೆಯವ್ರನ್ನ ಸಂಪರ್ಕಿಸೋದು ಒಳ್ಳೇದು. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ, ನಿಮ್ಮ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರನ ಸಂಪರ್ಕಿಸಿ ಮಾಡ್ಕೋಬಹುದು. ತೆಂಗು ಬೆಳೆ ಬಗ್ಗೆ ತಾವು ಮಾಹಿತಿ ಕೇಳ್ತಾ ಇದ್ದೀರಿ. ಇದಕ್ಕೆ ತೆಂಗು ಅಭಿವೃದ್ಧಿ ಮಂಡಳಿ ಕೂಡ ಇದೆ, ತೋಟಗಾರಿಕೆ ಇಲಾಖೆ ಕೂಡ ಇದೆ. ಒಂದು ಬೆಳೆ ಬಗ್ಗೆ ತಾವು ಕೇಳ್ತಾ ಇದ್ದೀರಿ, ಇದ್ರ ಬಗ್ಗೆ ತೋಟಗಾರಿಕೆ ಇಲಾಖೆನ ಸಂಪರ್ಕಿಸಬೇಕಂತೇಳಿ ರಾಮಚಂದ್ರ ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗು ಅಭಿವೃದ್ಧಿ ಮಂಡಳಿಯ ಯೋಜನೆಗಳು ಕೂಡ ಇದೆ, ಯೋಜನೆಗಳು ಕೂಡ ಇದೆ. ರಿಯಾಯಿತಿ ದರದಲ್ಲಿ ಸಸಿಗಳು ಒದಗಿಸೋದಕ್ಕೆಲ್ಲ ಇವರು ಅಂದ್ರೆ ಜಾಬ್ ಕಾರ್ಡ್ ಮಾಡ್ಕೊಂಡು ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶ ಅವ್ರದ್ದು. ಅದಕ್ಕೂ ಅವಕಾಶ ಇದ್ರೆ ಮಾಡ್ಕೋಬಹುದು ಇವರು. ತೆಂಗಿನ ಸಸಿಗಳನ್ನ ನೆಡೋದಕ್ಕೆ, ತೆಂಗಿನ ಸಸಿಗೆ ಅದೇ ಒಂದು ಕಾರ್ಯಕ್ರಮ ಪ್ರತ್ಯೇಕವಾಗಿದೆ ಅದ್ರ ಬಗ್ಗೆ. ಅದರಲ್ಲೂ ಕೂಡ ಜಾಬ್ ಕಾರ್ಡ್ ಮಾಡ್ಕೊಂಡು ಮಾಡ್ಕೋಬಹುದು. ಪಂಚಾಯತಿ ವ್ಯಾಪ್ತಿಗೆ ಹೋಗಿ MGNREGA ಯೋಜನೆ ಅಡಿನಲ್ಲಿ ಇವ್ರಿಗೆ ತೆಂಗಿನ ಸಸಿಗಳೇನಾದ್ರು ಬೇಕಿದ್ರೆ ಗುಂಡಿಗಳು ತೆಗೆದು ಸಸಿಗಳನ್ನ ತೆಗೆದುಕೊಂಡು ತೋಟಗಾರಿಕೆ ಮುಖಾಂತರ ಇಲಾಖೆ ಮುಖಾಂತರ ಮಾಡ್ಲಿಕ್ಕೆ ಎಲ್ಲ ಅವಕಾಶ ಇದೆ. ಅಂದ್ರೆ ಈಗ ರೈತರು ಇದ್ರ ಪ್ರಯೋಜನ ಮಾಡ್ಕೋಬೇಕು ಅಂದ್ರೆ ಏನ್ ಕ್ರಮ ಅನುಸರಿಸಬಹುದು ಅಂತೀರ ರೂಪಾ ಅವರೇ? ಈ ನಮ್ಮ ಸೆಕೆಂಡರಿ ಕೃಷಿ ನಿರ್ದೇಶನಾಲಯದ್ದು ಈಗ ಮಾರ್ಗಸೂಚಿ ಈಗ ಸಿದ್ಧ ಆಗ್ತಾ ಇದೆ. ಇದು ಒಂದ್ಸತಿ ಅನುಮೋದನೆ ಆಗಿದ ತಕ್ಷಣ ನಾವು ಜಿಲ್ಲೆಗಳಿಗೆ ನಾವು ಅದನ್ನ ಬಿಡುಗಡೆ ಮಾಡ್ತೀವಿ. ಜೊತೆಗೆ ರೈತರು ಇಚ್ಛಿಸಿದ ರೈತರ ಆಸಕ್ತ ರೈತರು ಅಂತ ನಾವು ಕರಿತೀವಿ. ರೈತರು, ರೈತ ಉತ್ಪಾದಕ ಸಂಸ್ಥೆಗಳು, ಸ್ವಸಹಾಯ ಸಂಘಗಳು, ಕೆಲವು ಸೊಸೈಟಿಗಳಿದಾವೆ, ಆ ಸೊಸೈಟಿಗಳೆಲ್ಲಾನು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಮಾಹಿತಿ ಪಡ್ಕೊಂಡು ಅಲ್ಲಿ ಅರ್ಜಿನ ಸಲ್ಲಿಸಬಹುದು. ಅಲ್ಲಿಂದ ಅವರು ರೈತ ಸಂಪರ್ಕ ಕೇಂದ್ರದಿಂದ ಅರ್ಜಿ ಸ್ವೀಕರಣ ಆದ್ಮೇಲೆ ಅವ್ರಿಗೆ ಯೋಜನಾ ವರದಿ ಅಂತ ಅವರು ರೂಪಿಸಬೇಕಾಗತ್ತೆ. ಅದನ್ನು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳ ಮೂಲಕ ಮತ್ತೆ ನಮಗೆ ಈಗ ಪ್ರಧಾನಮಂತ್ರಿಗಳ ಒಂದು PMFME ಪ್ರೋಗ್ರಾಮ್ ಇದೆಯಲ್ಲ, ಅದರದ್ದು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳ ಮುಖಾಂತರ ನಾವು ಜಿಲ್ಲಾ ತಾಲೂಕು ಮಟ್ಟಕ್ಕೆ ಅವರು ಯೋಜನಾ ವರದಿನ ತಯಾರಿಸಿ ಕೊಡಬಹುದು. ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಇದೆ, ಮಾನ್ಯ ಇದು ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಒಂದು ಸಮಿತಿ ಇದೆ. ಆ ಸಮಿತಿನಲ್ಲಿ ಅವರು ಅದನ್ನ ಅನುಮೋದನೆ ಪಡೆದು ನಂತರ ನಮ್ಮ ಸ್ಟೇಟ್ ಲೆವೆಲ್ ಸೆಕೆಂಡರಿ ಕೃಷಿ ನಿರ್ದೇಶನಾಲಯಕ್ಕೆ ಅರ್ಜಿನ ಸಲ್ಲಿಸಬಹುದು. ನಾವು ಇಲ್ಲಿ ಪರಿಶೀಲನೆ ಮಾಡಿ ಮತ್ತೆ ಯಾವ ಇಲಾಖೆಗೆ ಅದು ಸಂಬಂಧಪಟ್ಟಿದೆಯೋ ಆ ಇಲಾಖೆಯ ಅಭಿಪ್ರಾಯ ಪಡೆದು ಅದನ್ನ ನಾವು ಅನುಮೋದನೆ ಕೊಟ್ಟು ನಂತರ ಅದು ಯೋಜನಾ ವರದಿನಲ್ಲಿ ಬರ್ತಕ್ಕಂತ ಇದರಲ್ಲಿ ಏನೇನು ಅವ್ರದ್ದು ಮೆಷಿನರಿ ಸ್ಥಾಪನೆ ಮಾಡೋದಕ್ಕೆ ಮೂಲಭೂತ ಸೌಕರ್ಯಗಳ ಕೆಲವು ಮೂಲಭೂತ ಸೌಕರ್ಯಗಳಿಗೆ ಕೂಡ ಅನುದಾನ ಒದಗಿಸ್ಕೊಡ್ತೀವಿ. ಅದು ನೇರವಾಗಿ ರೈತರಿಗೆ ನಗದು ವರ್ಗಾವಣೆ ಮೂಲಕ ಸಂದಾಯ ಆಗುತ್ತೆ. ಅಂದ್ರೆ ಅದು ಅನುಷ್ಠಾನ ಆದ್ಮೇಲೆ ಅನುಮೋದನೆ ಆದ್ಮೇಲೆ ಅನುಷ್ಠಾನ ಮಾಡೋದಕ್ಕೆ ಆಗತ್ತೆ. ಅನುಷ್ಠಾನ ನಾವು ಜಿಲ್ಲಾ ಮಟ್ಟದಲ್ಲಿ ಪರಿಶೀಲನೆ ಮಾಡ್ತೀವಿ. ಇನ್ನೊಂದು ದೂರವಾಣಿ ಕರೆ ಇದೆ, ಸ್ವೀಕರಿಸೋಣ. ಹಲೋ ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ, ತಮ್ಮ ಹೆಸರು? ನಾನು ಮಂಗಳೂರಿಂದ ಸರ್. ನಮ್ಗೆ ನಾ ಪ್ರಶ್ನೆ ಅಲ್ಲ ಸರ್, ನನಗೊಂದು ವಿಷಯ ಅಂದ್ರೆ ನಾನು ಟಿವಿಯಲ್ಲಿ ಮತ್ತೆ ದಿನಪತ್ರಿಕೆ ಎಲ್ಲ ನೋಡ್ತೇನೆ, ಇದು ರೈತರ ಆದಾಯ ಹೆಚ್ಚಿಸುವುದು ಅಂತ ಹೇಳಿ ಪ್ರೋತ್ಸಾಹ ಧನ ನೀವು ಸರ್ ಹಸಿವು ನೀಗಿಸುವ ಆಹಾರದ ಬದಲಿಗೆ ಅಡಿಕೆ ಕೃಷಿ ನೀವು ಮಾಡಿಸಿದ್ರೆ ಕಾಲಕ್ರಮೇಣ ನಾವು ಅಡಿಕೆ ಬಿಸ್ಕೆಟ್, ಅಡಿಕೆ ದೋಸೆ, ಅಡಿಕೆ ಸಾರು, ಅಡಿಕೆ ಪಲ್ಯ ತಿನ್ನಬೇಕಾದ ಪರಿಸ್ಥಿತಿ ಬರ್ಬಹುದು ಸರ್. ಒಬ್ಬ ರೈತ ಅರ್ಧ ಎಕರೆ ಅಡಿಕೆ ತೋಟ ಮಾಡ್ಲಿ ಸರ್, ಎಲ್ಲ ಅಡಿಕೆ ಬೆಳೆದು ಗುಡ್ಡ ಹಾಕಿದ್ರೆ ಅದೇನು ತಿನ್ನುವ ಆಹಾರ ಅಲ್ಲವ ಸರ್. ಈಗಲೇ ಮುನ್ನೆಚ್ಚರಿಕೆ ಅಗತ್ಯ ಸಹ ಅಂತೀನಿ ಸರ್. ಅಷ್ಟೇ ಸರ್, ನಿಮ್ಮ ಸಲಹೆಗೆ ಧನ್ಯವಾದಗಳು. ಮುಖ್ಯವಾಗಿ ಇವರು ಆಹಾರ ಧಾನ್ಯಗಳ ಒಂದು ಬೆಳೆಯೋದ್ರ ಪ್ರಾಮುಖ್ಯತೆ ಬಗ್ಗೆ ಇವರು ಹೌದು, ಅದು ತುಂಬಾ ಒಳ್ಳೆ ಒಂದು ಹೇಳಿದ್ದಾರೆ, ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಈಗ ಅಡಿಕೆ ಎಲ್ಲ ಯಾರು ನೋಡಿದ್ರು ರೈತರುಗಳು ಎಲ್ಲ ಅಡಿಕೆಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅವರು ವಾಣಿಜ್ಯ ಬೆಳೆ, ಅದರಲ್ಲಿ ಒಳ್ಳೆ ಸ್ವಲ್ಪ ಇನ್ಕಮ್ ಬರ್ತಾ ಇದೆ. ಹಾಗಾಗಿ ಆದ್ರೂ ಕೂಡ ಅವ್ರು ಹೇಳೋದ್ರಲ್ಲಿ ಒಂದು ಸತ್ಯ ಇದೆ, ಅಡಿಕೆನ ಎಷ್ಟು ತಿನ್ಲಿಕ್ಕೆ ಆಗ್ತದೆ? ಅದು ಅವಶ್ಯಕ ಪದಾರ್ಥ ಅಲ್ಲ, ಅವಶ್ಯಕ ಅಲ್ದಿದ್ರು ಕೂಡ ನಮ್ಗೆ ದುಡ್ಡು ಜಾಸ್ತಿ ಬರ್ತಾ ಇರ್ಬೋದು. ಬಟ್ ಅಡಿಕೆ ಬೆಳೆ ಬೆಳೆಯೋದ್ರಿಂದ ಬಹಳಷ್ಟು ನಮ್ಮ ಸೆಕೆಂಡರಿ ಅಗ್ರಿಕಲ್ಚರ್ಗೆ ಕೃಷಿ ಉತ್ಪನ್ನಗಳು, ಅದು ಏನಂತಂದ್ರೆ ಅಡಿಕೆ ಇದರಿಂದ ಒಂದು ತಟ್ಟೆ ಎಲ್ಲ ಮಾಡಬಹುದು, ಇದರಿಂದ ಹಾಳೆ ಮಾಡಬಹುದು, ಅದು ಒಂದು ಉಪಯೋಗ ಬರ್ತದೆ. ಅಂದ್ರೆ ಅಡಿಕೆಗಿಂತ ಅಡಿಕೆ ತಟ್ಟೆಗಳನ್ನ ಮಾಡಿ ಕೆಲವೊಂದು ಉತ್ಪನ್ನ ಅವರ ಆದಾಯವನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಅವಕಾಶ ಇದೆ. ಇನ್ನೊಂದು ತಮ್ಗೆ ಜಗದೀಶ್ ಅವರೇ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಒಂದು 11-12 ಒಂದು ಕೃಷಿ ಕುಟುಂಬದ ವಾರ್ಷಿಕ ಆದಾಯ ನಮ್ಮ ರಾಜ್ಯದ ಸುಮಾರು 90,718 ರೂಪಾಯಿ ಅಂತ ಹೇಳಿ ಒಂದು ಅಂದಾಜು ಮಾಡಲಾಗಿದೆ. ಅದೇ ನಮ್ಮ 15-16 ಸರಾಸರಿ ಕೃಷಿ ಕುಟುಂಬದ ವಾರ್ಷಿಕ ಆದಾಯ, ಅಂದ್ರೆ ಕೃಷಿ ಅಂದ್ರೆ ಬರೀ ಬೆಳೆ ಒಂದೇ ಅಲ್ಲ, ತೋಟಗಾರಿಕೆ ಇರಬಹುದು, ಹೈನು, ಇದೆಲ್ಲ ಸೇರಿಸ್ಬಿಟ್ಟು 1,54,000 ರೂಪಾಯಿ ಇದೆ. ಬಟ್ ನಮ್ಗೆ 2023 ನಾವು ಈ ರೀತಿ ಸೆಕೆಂಡರಿ ನಿರ್ದೇಶನಾಲಯ ಮತ್ತೆ ನಾವು ಹೆಚ್ಚಿಗೆ ಉತ್ಪಾದಕತೆಯನ್ನ ಹೆಚ್ಚಿಗೆ ಮಾಡೋದು ಮತ್ತೆ ವಿವಿಧ ಒಂದು ಯೋಜನೆಗಳಲ್ಲಿ ಸಬ್ಸಿಡಿಗಳನ್ನ ಕೊಟ್ಟು ಎಲ್ಲಾ ಮಾಡ್ತಿರೋದು ನಮ್ಮ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದು ನಮ್ಮ ಪ್ರಮುಖ ಪಾತ್ರ ಆಗಿದೆ. ಸುಮಾರು 2023 ಅಂತ್ಯಕ್ಕೆ 284,000 ಒಂದು ಆದಾಯವನ್ನ ನಮ್ಮ ರಾಜ್ಯದ ರೈತರಿಗೆ ಹೆಚ್ಚಿಸಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ, ನಮ್ಮ ಸರ್ಕಾರದ ಉದ್ದೇಶ. ಹಾಗೆ ರಾಷ್ಟ್ರಕ್ಕಿಂತ ನಾವು ಸ್ವಲ್ಪ ಮುಂಚೂಣಿನಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ನಮ್ಮ ರಾಷ್ಟ್ರದ ಒಂದು 15-16 ಒಂದು ವಾರ್ಷಿಕ ಆದಾಯ ಅಂತ ಹೇಳಿದ್ರೆ 96,000 ಇದೆ, ನಾವು 1.54 ಇದ್ದೀವಿ, 154,000 ಇದ್ದೀವಿ. 23 ರಾಷ್ಟ್ರಕ್ಕೆ 1.72 ರುಗಳಷ್ಟು ನಾವು ಆದಾಯವನ್ನ ಹೆಚ್ಚಿಗೆ ಮಾಡುವಂತ ಗುರಿ ಹೊಂದಿದ್ದೀವಿ. ಹೀಗಾಗಿ ನಮ್ಮೆಲ್ಲರ ಮುಖ್ಯ ಉದ್ದೇಶ ಏನಿದೆ, ನಮ್ಮ ರೈತರು ಅವರ ಆದಾಯವನ್ನ ದ್ವಿಗುಣ ಮಾಡಬೇಕು, ಅವರು ಸಂತೋಷವಾಗಿರ್ಬೇಕು, ಅವರು ಬೆಳೆದಂತ ಅವರ ಪರಿಶ್ರಮಕ್ಕೆ ಸರಿಯಾದ ಬೆಲೆ ಸಿಗಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಒಳ್ಳೆ ಉದ್ದೇಶದಿಂದ ಈ ಸೆಕೆಂಡರಿ ಕೃಷಿ ನಿರ್ದೇಶನಾಲಯ ಪ್ರಾರಂಭ ಆಗ್ತಾ ಇದೆ. ನಾವು ಈ ಒಂದು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಅಮೃತ ಕಾಲ ಶುರುವಾಗುತ್ತೆ ಇನ್ನು 25 ವರ್ಷ. ಆ ಒಂದು ಹಂತದಲ್ಲಿ ನಮ್ಮ ರೈತರ ಒಂದು ಆದಾಯ ಹೆಚ್ಚಾಗಿ ಅವರು ಕೂಡ ಒಳ್ಳೆ ಸುಖವನ್ನ ಕಾಣುವಂತಾಗಲಿ ಅಂತ ಒಂದು ಆಶಯದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ಇದರಲ್ಲಿ ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ, ನಮ್ಮ ರೈತ ಬಾಂಧವರು ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ. ನಮಸ್ಕಾರ ನಮ್ಮ ಎಲ್ಲ ರೈತ ಬಾಂಧವರಿಗೂ. 75ನೇ ಸ್ವಾತಂತ್ರ್ಯ ಮಹೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತೀವಿ. ನಮಸ್ಕಾರ. ನಮಸ್ಕಾರ. ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ವಿಷಯ: ಸೆಕೆಂಡರಿ ಕೃಷಿ ನಿರ್ದೇಶನಾಲಯ. ಭಾಗವಹಿಸಿದವರು ಕೃಷಿ ಇಲಾಖೆಯ ನಿರ್ದೇಶಕರಾದ ಸಿಎನ್ ನಂದಿನಿ ಕುಮಾರಿ ಹಾಗೂ ಜಂಟಿ ನಿರ್ದೇಶಕರಾದ ಎಎನ್ ರೂಪಾ. ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ಕಾರ್ಯಕ್ರಮ ನಡೆಸಿಕೊಟ್ಟವರು ಪಿಎಂ ಜಗದೀಶ್, ಸಹಕಾರ ಎಸ್ಪಿ ಚೈತ್ರ, ತಾಂತ್ರಿಕ ಸಹಕಾರ ಕೆ ಇದ್ರಾ, ಬಿ ಉಮಾ ಹಾಗೂ ಪಿ ರಾಜ್ಕುಮಾರ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಸಮಯ ಸರಿಯಾಗಿ 6:01:30. ಆಕಾಶವಾಣಿ ಭದ್ರಾವತಿ. ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್